ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜಿನ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221216 ಓ ಲಾಗ್ ಆನ್ ಟು www.cancermiraj.com. ಕೇಳುಗರೆ, ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯವು ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುತ್ತದೆ. ಇಂದಿನ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8 ಗಂಟೆಗೆ ವಾರ್ತಾ ಸಂಚಿಕೆ, 9:05 ಚಿನ್ನರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ, ಪ್ರಸ್ತುತಿ ಶೋಭಿತಾ ಎಸ್. 9:20 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 9:30 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಮಿನಾಲ್ ಮತಗೇವಂಕರ್ ಅವರ ಗಾಯನ ಕೇಳುತ್ತೀರಿ. ನಾಳೆ ಸೋಮವಾರ June 20 ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. ನಾಗೇಂದ್ರ ನಾಯಕ್ ತೋರ್ಕೆ ಅವರಿಂದ ಚಿಂತನ 6:30. 6:35 ರೈತರಿಗೆ ಸಲಹೆಗಳು, ಜನಪದ ಸಂಗೀತ 6:40. ಅಡವಿ ಸೋಮಾಪುರದ ಚೆನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 6:50 KLSVDIT ಕರುಣಾಳು ಬಾಬೆಳಕೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಗಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:15 ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಬೆಳಗ್ಗೆ 7:50 9:45 15:30 5:30 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:00 ವಾರ್ತಾ ಸಂಚಿಕೆ, 9:05 ಯಕ್ಷ ಸಂಪದ ಬಾನುಲಿ ಸರಣಿ, ಯಕ್ಷಗಾನದ ಬಡಗುತಿಟ್ಟಿನ ಮಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ, ಆಯೋಜನೆ ಮತ್ತು ನಿರ್ಮಾಣ ದಿವಾಕರ್ ಹೆಗಡೆ. 9:35 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 10:00 ಮಹಿಳಾ ರಂಗ, ಕೇಳು ಗೆಳತಿ, ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿ ಹಾಗೂ ಮಾಯಾ ರಾಮನ್. 11:00 ಝಾಯಿ ಝುಯಿ ಕೊಂಗಣಿ ಕಾರ್ಯಕ್ರಮದಲ್ಲಿ ಮಹಾಸತಿ ಸರಸ್ವತಿ ಕೀರ್ತನೆ ಕೇಳುತ್ತೀರಿ, ಭದ್ರಗಿರಿ ಅಚ್ಯುತದಾಸ್ ಅವರಿಂದ. 11:30 ಸಣ್ಣಾಟ ತಾರಾ ಬಲವಂತ ಸಂವಾದ ಪ್ರಸ್ತುತಪಡಿಸುತ್ತಾರೆ ಬೆಣಚಿನ ಮರಡಿಯ ತಿಪ್ಪಯ್ಯ ಗುರುಲಿಂಗಯ್ಯ ಮಠಪತಿ ಮತ್ತು ಸಂಗಡಿಗರು. ವನಿತಾ ವಿಹಾರ 12:05 ಯೋಗ ಮತ್ತು ಮಹಿಳೆ ಯೋಗ ತರಬೇತುದಾರರಾದ ಶೋಭಾ ಹುಲಿಕಟ್ಟಿ ಅವರೊಂದಿಗೆ ಸಂದರ್ಶನ. 12:30 ಯೋಗಕ್ಷೇಮ ಚಿಕಿತ್ಸಾಮಕ ಯೋಗ ಡಾಕ್ಟರ್ ಭಾರತಿ ಡಿಎಸ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗ ಸುಯೋಗ ಹಿರಿಯ ನಾಗರಿಕರಾದ HS ಶ್ರೀರಾಮಕೃಷ್ಣ ಅವರು ಭಾಗವಹಿಸುತ್ತಾರೆ. 2:35 ಬಾಂಧನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಈ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತು ವೃತ್ತಿಪರ ಅವಕಾಶಗಳು ಕುರಿತು ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ BC ನಟರಾಜ್ ಅವರೊಂದಿಗೆ ಬೇದ್ರೆ ಮಂಜುನಾಥ್ ಅವರು ನಡೆಸುವ ಸಂದರ್ಶನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಸಂಜೆ 5:55 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿರುವ ವಿವಿಧ ಕಾರ್ಯಕ್ರಮಗಳ ನೇರ ಪ್ರಸಾರ. 7:20 ಭಾವಗೀತೆಗಳನ್ನು ಕೇಳುತ್ತೀರಿ. ಕಾರ್ಯಕ್ರಮಗಳ ವಿವರ ಕೇಳುತ್ತಿದ್ದೀರಿ. ಆತ್ಮೀಯ ಶ್ರೋತೃಗಳೇ, ಆಕಾಶವಾಣಿ ಧಾರವಾಡ, ಸಮಯ 7:00. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುತ್ತದೆ. ಇಂದಿನ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ